Every morning I remember you. Every noon, every night I'll be there for you. My heart says that I love you, and my soul will go always for you. ಗಮನಿಸುವುಂ ಮೆನೀನು ಬಯಸಿಹೆ ನಿನ್ನೆ ನಾನು ನಂಬದೇಕೆ ದೂರುವೆ ನನ್ನನು ಹೃದಯದ ಮೂಲೆ ಮೂಲೆ ದಹಿಸಿದೆ ನಿನ್ನ ಜ್ವಾಲೆ ಇರಬಹುದೇ ಹೇಳು ಕರಗದೆ ಬರಬಹುದೇ ದಾರಿ ಮರೆಯದೆ ಬಿಸಿಯೇರದ ಉಸಿರು ನಾನು ನೀನು ಇರದೆ ಗಮನಿಸುವೊಮ್ಮೆ ನೀನು ಬಯಸಿದೆ ನಿನ್ನೆ ನಾನು ನಂಬದೇಕೆ ದೂರುವೆ ನನ್ನನು Every moon, every night, I'll be there for you. My heart says that I love you, and my soul will go always for you. Nanna jagave ninna ಹಿಡಿತಕ್ಕೆ ಸಿಲುಕಿದೆ ನಾನಾ ಬಗೆಯ ಭಾವನೆಯ ಹೊಡೆತಕ್ಕೆ ಚಡಪಡಿಸಿದೆ ತಡೆದಿರೋ ಮಾತೆಲ್ಲವೂ ತಲುಪಲೇಬೇಕಲ್ಲವೇ ನಗಬಹುದೇ ಮೌನ ಮುರಿಯದೆ ಸಿಗಬಹುದೇ ದೂರ ಸರಿಯದೆ ಕಳೆದು ಹೋದ ಮಗುವು ನಾನು ನೀನು ಇರದೆ ಬೇಗುದಿಯನು ಬದುಕಲು ನೂತನ ನೆಪಗಡೆ ಸಾಕಲ್ಲವೆ ಕೊಡಬಹುದೇ ನೋವ ಮುಲಿಯದೆ ಬಿಡಬಹುದೇ ಜೀವ ಬೆರೆಯದೆ ಕಿಟಕಿರದ ಮನೆಯು ನಾನು ನೀನು ಇರದೆ ಮುಂಗಾರು ಮಳೆ 2 ಚಿತ್ರದ ಹೆಚ್ಚು ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ಜೈಕಾರ್ ಮ್ಯೂಸಿಕ್.